ಹೇಳಿ ಮಾಡಿಸಿದಂಥ ಸ್ಥಳ ಅಲ್ಲ. ಆದ್ದರಿಂದ ನಮ್ಮಲ್ಲಿ ಸುಮಾರು 8,537 ಕುರಿ ಇದ್ದಾವೆ, ಒಂದು 10,000 ಆಡುಗಳಿದ್ದಾವೆ. ಈ ಕೋಳಿಗೆ ವಿಷಯಕ್ಕೆ ಬಂದಾಗ, ಕೋಳಿ ಸಾಕಾಣಿಕೆ ಕೂಡ ಇತ್ತೀಚಿನ ದಿನಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕೂಡ ಪ್ರಾಮುಖ್ಯತೆ ಪಡೀತಾ ಇದೆ. ನಮ್ಮಲ್ಲಿ ಸುಮಾರು 258,000 ಮಾಂಸದ ಕೋಳಿಗಳಿದ್ದಾವೆ, ಸುಮಾರು 85,000 ತತ್ತಿ ಕೋಳಿದ್ದಾವೆ, ಸುಮಾರು 159 ಈ ಮಾಂಸ ಮತ್ತು ತತ್ತಿ ಕೋಳಿ ಸಾಕಾಣಿಕೆ ಮಾಡುವಂತ ಫಾರ್ಮ್ಗಳಿದ್ದಾವೆ. ಅಂದ್ರೆ ಇಲ್ಲಿ ಅರಣ್ಯ ಪ್ರದೇಶ ಜಾಸ್ತಿ ಇದೆ, ಮಳೆ ಜಾಸ್ತಿ ಆಗುವಂತ ಪ್ರದೇಶ, ಈ ಎಲ್ಲ ಕಾರಣಗಳಿಗಾಗಿ ಮತ್ತೆ ಇಲ್ಲಿರುವಂತ ಸೌಲಭ್ಯವನ್ನು ಬಳಸಿಕೊಂಡು ಇಷ್ಟೆಲ್ಲ ಸಾಕಾಣಿಕೆ ಮಾಡ್ತಾ ಇದ್ದಾರೆ ಅಲ್ವಾ? ಹೌದು ಸರ್. ಮತ್ತೆ ಎಷ್ಟು ಮಿಲ್ಕ್ ಸೊಸೈಟಿ ಅಥವಾ ನಮಗೆ ಮಾಂಸದ ಉತ್ಪಾದನೆ ಅಥವಾ ಮೊಟ್ಟೆ ಉತ್ಪಾದನೆ ಈ ಎಲ್ಲನು ಸ್ವಲ್ಪ ಏನ್ ಡೇಟಾಸ್ ಇದಾವೆ ಸರ್? ನಮ್ಮಲ್ಲಿ 11 ತಾಲೂಕಿನಲ್ಲಿ ಒಂದೊಂದು ಹಾಗೆ 11 ಪಶು ಆಸ್ಪತ್ರೆ ಇದಾವೆ ಸರ್. ಈ ಪಶು ಸಂಗೋಪನಾ ಇಲಾಖೆಯಲ್ಲಿ ಬಂದಾಗ ಇಲ್ಲಿ 3 ತರದ ಸಂಸ್ಥೆಗಳನ್ನ ನೀವು ನೋಡಬಹುದು. ತಾಲೂಕು ಮಟ್ಟದಲ್ಲಿ ಪಶು ಆಸ್ಪತ್ರೆ ಅಂತ ಇರ್ತವೆ, ಹೋಬಳಿ ಮಟ್ಟದಲ್ಲೂ ಕೂಡ ಕೆಲವೊಂದು ದೊಡ್ಡ ದೊಡ್ಡ ಹಳ್ಳಿ ಇರುವಂತಹ ಪ್ರದೇಶದಲ್ಲಿ ಸಹಿತ ಪಶು ಚಿಕಿತ್ಸಾಲಯಗಳಿದ್ದಾವೆ. ಸ್ವಲ್ಪ ಗ್ರಾಮೀಣ ಮಟ್ಟಕ್ಕೆ ಹೋದಂತೆ ಅಲ್ಲಿ ಪಶು ಚಿಕಿತ್ಸಾಲಯ ಅಂತ ಇರ್ತವೆ, ಇನ್ನೂ ತೀರಾ ಗ್ರಾಮೀಣ ಮಟ್ಟಕ್ಕೆ ಹೋದಲ್ಲಿ ಗ್ರಾಮೀಣ ಪಶು ಚಿಕಿತ್ಸಾಲಯ ಅಂತ ಇರ್ತವೆ ಸರ್. ನಮ್ಮಲ್ಲಿ ಸುಮಾರು 22 ಪಶು ಆಸ್ಪತ್ರೆಗಳಿದ್ದಾವೆ ಸರ್, 84 ಪಶು ಚಿಕಿತ್ಸಾಲಯ ಇದಾವೆ, 26 ಗ್ರಾಮೀಣ ಪಶು ಚಿಕಿತ್ಸಾ ಕೇಂದ್ರ ಇದಾವೆ ಸರ್. ಜೊತೆಗೆ ನಮ್ಮಲ್ಲಿ ಒಂದು ಮೊಲ ಸಾಕಾಣಿಕೆ ಕೇಂದ್ರ ಕೂಡ ಇದೆ ಸಿರ್ಸಿಯಲ್ಲಿ, ಒಂದು ಕೋಳಿ ಸಾಕಾಣಿಕೆ ಕೇಂದ್ರ ಕೂಡ ಕುಮಟಾದಲ್ಲಿದೆ ಸರ್. ಇದು ನಮ್ಮ ಜಿಲ್ಲೆಯಲ್ಲಿರುವಂತಹ ಪಶುವೈದ್ಯ ಸಂಸ್ಥೆಗಳ ವಿವರ ಸರ್. ನಮ್ಮ ಸಿಬ್ಬಂದಿಗಳಿಗೆ ಒಂದು ಗಮನ ಹರಿಸಿದಾಗ, ನಮ್ಮಲ್ಲಿ ಸುಮಾರು 179 ಜನ ಡಾಕ್ಟರ್ಗಳು ಮಂಜೂರಾದಂತಹ ಹುದ್ದೆಗಳಿದ್ದಾವೆ. ದುರ್ದೈವಶಾತ್ ಕೇವಲ 20 ಜನ ಮಾತ್ರ ನಮ್ಮಲ್ಲಿ ಈಗ ಹಾಲಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಜಿಲ್ಲೆಯಲ್ಲಿ ಇತರೆ ಸಿಬ್ಬಂದಿಗಳ ಒಂದು ಲೆಕ್ಕವನ್ನು ಹಾಕಿದಾಗ 617 ಸಿಬ್ಬಂದಿಗಳು ಮಂಜೂರಾದರೆ ನಮ್ಮ ಜಿಲ್ಲೆಯಲ್ಲಿ ಕೇವಲ 155 ಮಾತ್ರ ವರ್ಕಿಂಗ್ ಮಾಡ್ತಾ ಇದ್ದಾರೆ. ಇದು ಒಂದು ನಮಗೆ ಬಹಳಷ್ಟು ಕಷ್ಟಕರವಾದ ಸಂಗತಿ. ಜೊತೆಗೆ ನಮ್ಮ ಹಾಲಿನ ಸೊಸೈಟಿ ಅಥವಾ ನಾವೇನು ಮಿಲ್ಕ್ ಸೊಸೈಟಿ ಏನಂತೇವಿ ಗ್ರಾಮೀಣ ಪ್ರದೇಶದಲ್ಲಿ, ಇವತ್ತಿನ ದಿವಸ ಹಾಲಿಗೆ ಒಂದು ಬೇಡಿಕೆ ಬಂದು ಹಾಲಿಗೆ ಒಂದು ಮಾರುಕಟ್ಟೆ ಮಾಡ್ತಾ ಇರೋದೆ ನಿಮ್ಗೆ ಗೊತ್ತಿದ್ದಂಗೆ ಹಾಲು ಉತ್ಪಾದಕರ ಸಹಕಾರಿ ಸಂಘ ಅಂತ ಉತ್ಪಾದಕ KMF. ಈಗ ಅದಕ್ಕೆ KMF ಅನ್ನಲ್ಲ ಸರ್, ಧಾರವಾಡ ಹಾಲು ಒಕ್ಕೂಟ ಅಂತಾರೆ, DMU ಅಂತ. ಮೊದಲು KMF ಅಂತಿದ್ರು, ಈಗ ಆ ಜಿಲ್ಲೆಗೆ ಸಂಬಂಧಪಟ್ಟಂಗೆ ನಮ್ಮಲ್ಲಿ ಈ ಧಾರವಾಡ ಹಾಲು ಒಕ್ಕೂಟ ಯಾಕಿದೆ ಅಂದ್ರೆ ಈ 3 ಜಿಲ್ಲೆಗಳಿಗೆ ಸೇರಿ ಒಂದೇ ಒಂದು ಒಕ್ಕೂಟ ಇದೆ, ಉತ್ತರ ಕನ್ನಡ, ಹಾವೇರಿ, ಗದಗ ಮತ್ತು ಧಾರವಾಡ ಸೇರಿ ಇಷ್ಟು ಜಿಲ್ಲೆಗೆ ಸೇರಿ ಒಂದೇ ಒಂದು ಒಕ್ಕೂಟ ಇದೆ. ಈಗ ಸಪರೇಟ್ ಹಾವೇರಿದು ಒಂದು ಬೇರೆ ಆಗ್ತದೆ. ನಮ್ಮ ಜಿಲ್ಲೆಯಲ್ಲಿ ಕೂಡ ಒಂದು ಬೇಡಿಕೆ ಇದೆ, ನಮ್ಮದೇ ಆದಂತಹ ಒಂದು ಒಕ್ಕೂಟ ಇರಬೇಕಂತ. ಸುಮಾರು 259 ಹಾಲಿನ ಸೊಸೈಟಿಗಳಿದ್ದಾವೆ, ಅದರಿಂದ ಸುಮಾರು ಎವ್ರಿ ಡೇ ಒಂದು 36,000 ಲೀಟರ್ ಹಾಲಿನ ಕಲೆಕ್ಷನ್ ಆಗ್ತಾ ಇದೆ ಸೊಸೈಟಿಗಳ ಮುಖಾಂತರ. ಇನ್ನು ನಮ್ಮ ಜನಸಂಖ್ಯೆ ಹಾಗೂ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಈ ಹಾಲು ಮೊಟ್ಟೆ ಮತ್ತು ಮಾಂಸದ ಒಂದು ಬೇಡಿಕೆಯನ್ನ ನೀವು ಗಮನಿಸಿದಾಗ, ನಮ್ಮಲ್ಲಿ ಸುಮಾರು 14,00,000 ಏನು ಜನಸಂಖ್ಯೆ ಇದೆ. ICMR ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಪ್ರಕಾರ ಒಬ್ಬ ಮನುಷ್ಯ ಒಂದು ದಿವಸಕ್ಕೆ ಸುಮಾರು 240 ml ಆದರೂ ಹಾಲು ಕುಡಿಬೇಕಂತ ಒಂದು ಹೇಳ್ತಾರೆ, ಅವನೊಂದು ಆರೋಗ್ಯವಾಗಿರ್ಬೇಕಂತ. ಆ ಒಂದು ಕೋಷ್ಟಕ ನಾವು ನೋಡಿದಾಗ ನಮ್ಗೆ ಸುಮಾರು 207,00,000 ಟನ್ ನಮ್ಗೆ ಹಾಲು ಬೇಕಾಗತ್ತೆ. ನಮ್ಮಲ್ಲಿ ಬರೀ 300,000 ಟನ್ ಇರೋದ್ರಿಂದ ಇನ್ನೂ ಸುಮಾರು 6 ನಾವು ಈ ಹಾಲಿನ ಉತ್ಪಾದನೆಯನ್ನು ಜಾಸ್ತಿ ಮಾಡಬೇಕಾಗತ್ತೆ. ಈ ನಾವೇನು ICMR ಏನು ಗೈಡ್ ಮಾಡ್ತಾರೆ ಅದಕ್ಕೆ ನಾವು ಮುಟ್ಬೇಕಂತಂದರೆ. ಅದೇ ರೀತಿ ತತ್ತಿಗೆ ಬಂದಾಗ ನಾವು ಅದು ಸಹಿತ ಒಂದು ವರ್ಷಕ್ಕೆ ಒಬ್ಬ ಮನುಷ್ಯ 240 ತತ್ತಿ ತಿನ್ಬೇಕಂತ ICMR ಹೇಳ್ತಾರೆ. ನಮ್ಮಲ್ಲಿರೋಂಥ ಪಾಪ್ಯುಲೇಷನ್ಗೆ ನಾವು ಸುಮಾರು 3.3 crore ಅಷ್ಟೇ ನಾವು ಉತ್ಪಾದನೆ ಮಾಡ್ತೇವೆ. ನಮ್ಮ ರಿಕ್ವೈರ್ಮೆಂಟ್ ಪರ್ ವರ್ಷಕ್ಕೆ ನಾವು ಕನ್ಸಿಡರ್ ಮಾಡಿದಾಗ ಒಂದು 12 crore ಬೇಕಾಗುತ್ತೆ. ಅದು ಸಹಿತ ಇನ್ನೂ 4 ಗ್ಯಾಪ್ ಇದೆ. ಈ ಮಾಂಸಕ್ಕೆ ಬಂದಾಗ ನಮ್ಮ ICMR ಸ್ಟ್ಯಾಂಡರ್ಡ್ ಏನು ಹೇಳುತ್ತೆ, ಒಂದು ಮನುಷ್ಯ ಒಂದು ವರ್ಷಕ್ಕೆ 11 kg ಆದರೂ ಮಾಂಸ ತಿನ್ಬೇಕು ಆರೋಗ್ಯವಾಗಿರ್ಬೇಕಂತ. ಆ ಲೆಕ್ಕ ಹಾಕಿದಾಗ ನಮಗೆ 150,000 ಟನ್ ಮಾಂಸಗಳು ಬೇಕಾಗುತ್ತೆ. ನಮ್ಮಲ್ಲಿರೋಂಥ ಪ್ರೊಡಕ್ಷನ್ ಬರೀ ಕೇವಲ 18,00,000 ಟನ್. ಅದು ಸಹಿತ ಇನ್ನು 8 ನಾವು ಜಾಸ್ತಿ ಮಾಡಬೇಕಾಗುತ್ತೆ. ಇದು ಕೇವಲ ನಮ್ಮಲ್ಲಿ ಏನು ICMR ಏನು ಸ್ಟ್ಯಾಂಡರ್ಡ್ ಹಾಕುತ್ತೆ ಅದಕ್ಕೆ ನಾವು ಮೇಂಟೈನ್ ಮಾಡಲಿಕ್ಕೆ, ಇದು ಮಾರ್ಕೆಟಿಂಗ್ ಬಗ್ಗೆ ಮಾತಾಡ್ತಿಲ್ಲ, ನಮ್ಮ ಆರೋಗ್ಯಕ್ಕೆ ಏನು ICMR ಏನು ಗೈಡ್ಲೈನ್ಸ್ ಕೊಡುತ್ತೆ ಅದಕ್ಕೆ ಇಷ್ಟು ನಮ್ಗೆ ಇನ್ನೂ ಗ್ಯಾಪ್ ಇದೆ. ಅಂದ್ರೆ ಅದಕ್ಕೆ ಬೇಡಿಕೆನೂ ಇದೆ. ಬೇಡಿಕೆನೂ ಇದೆ ಸರ್. ಈಗ ನಮ್ಮ ಇಲಾಖೆ ವತಿಯಿಂದ ಏನೇನು ಸೌಲಭ್ಯ ಕೊಡ್ತಾ ಇದ್ದೀರಿ ಸರ್? ಮುಖ್ಯವಾಗಿ ಪಶುಸಂಗೋಪನಾ ಇಲಾಖೆ ನಾವು 3 ಮುಖ್ಯವಾದ ಕಾರ್ಯಕ್ರಮ ಮಾಡ್ತೇವೆ. ಒಂದು ಬ್ರೀಡಿಂಗ್ ಅಂದರೆ ಜಾನುವಾರು ಸಂಪತ್ತನ್ನು ಉತ್ಪಾದನೆ ಮಾಡೋದು, ಮ್ಯಾನೇಜ್ಮೆಂಟ್ ಅಂದರೆ ರೋಗ ರುಜಿನಿ ನಿರ್ವಹಣೆ ಮಾಡೋದು. ಇವು ಎರಡು ನಮಗೆ ಬಹಳ ಮುಖ್ಯವಾದಂಥ ವಿಷಯ ಸರ್. ಈಗ ಮೊದಲೇ ಒಂದು 10, 20, 30 ವರ್ಷದ ಹಿಂದೆ ನಾವು ಒಂದು ಇತಿಹಾಸ ನೋಡಿದಾಗ ಇದನ್ನೆಲ್ಲ ನೈಸರ್ಗಿಕವಾಗಿ ನಡೀತಾ ಇದ್ವು ಸರ್ ಇವೆಲ್ಲ ಕ್ರಿಯೆ. ಮನೆಯಲ್ಲಿ ಹೆಣ್ಣು ಇರ್ತಿತ್ತು, ಗಂಡು ಇರ್ತಿತ್ತು, ಆಕಳು ಇರ್ತಿತ್ತು, ಕೋಣ ಇರ್ತಿತ್ತು, ಹೋರೆ ತನ್ನಾಗಿ ನೈಸರ್ಗಿಕವಾಗಿ ನಡೀತಾ ಇತ್ತು. ಆನಂತರ ನಾವು ಹಾಲಿನ ಬೇಡಿಕೆ ಸಹಿತ ಅಂದರೆ ಅಷ್ಟು ನಾವು ಇಂಪಾರ್ಟೆನ್ಸ್ ಇರಲಿಲ್ಲ, ಅಷ್ಟು ಪ್ರಾಮುಖ್ಯತೆನೂ ಇರಲಿಲ್ಲ. ಹಾಲು ಒಂದು ಮಾರಾಟದ ವಸ್ತು ಅಂತಲೂ ನಾವು ತಿಳ್ಕೊಂಡಿರಲಿಲ್ಲ ಸರ್. ಹಿಂದಿನ ನಾವು 20 ವರ್ಷದ ಹಿಂದೆ ಹೋಗಿ ನೋಡಿದಾಗ ನಾವು ರೈತರು ಹಸುಗಳನ್ನ ದನಗಳನ್ನ ಯಾಕೆ ಸಾಕ್ತಾರೆ ಅಂದರೆ ಮುಖ್ಯವಾಗಿ ಕೃಷಿ ಸಲುವಾಗಿ. ಕೃಷಿ ಮಾಡಬೇಕಂದ್ರೆ ಅದು ಏನು ನಮ್ಮ ಏನು ಪವರ್ ಇರೋದೆ ಕೃಷಿ. ಎತ್ತುಗಳನ್ನ ಸಾಕ್ತಿದ್ರು. ಯಾರು ಒಬ್ಬ ಅತಿ ದೊಡ್ಡ ಶ್ರೀಮಂತ ಅಂದರೆ ಅವನು ಎತ್ತಿ ಎಷ್ಟಿದೆ ಅವನ ಮನೇಲಿ ಎಷ್ಟು ಜೊತೆ ಎತ್ತಿದ ಅಂದ್ರೆ ಅಷ್ಟು ಅದ್ರ ಮೇಲೆ ಅಳಿತಾ ಇದ್ರು. ಬರ್ತಾ ಬರ್ತಾ ಇದು ಮೆಕನೈಸ್ಡ್ ಆಗ್ತಾ ಬಂತು ಸರ್, ಯಾಂತ್ರಿಕ ಕೃಷಿ ಆಗ್ತಾ ಬಂತು. ಸೊ ಈಗ ಮನುಷ್ಯನಿಗೆ ಹಾಲು ಮಾತ್ರ ಬಹಳ ಮುಖ್ಯವಾದ್ದೇ ವಸ್ತು. ಈಗ ನೀವು ಬೆಳಗ್ಗೆ ಊಟ ನಿಮ್ಗೆ ಫಸ್ಟ್ ಬೇಕಾಗಿರೋದೇ ಹಾಲು. ಹಾಲಿಂದೇನೆ ನಿಮ್ದು ದಿನ ಸ್ಟಾರ್ಟ್ ಆಗಿದೆ, ಟೀ ಕುಡಿತೀರಾ, ಕಾಫಿ ಕುಡಿತೀರಾ. ಸೊ ಇದನ್ನು ಯಾವ ಯಂತ್ರದಿಂದ ಅಂತೂ ಉತ್ಪಾದನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಲು ಬೇಕಂದಾಗ ನಾವು ಪಶುಸಂಗೋಪನೆ ಅಥವಾ ದನ ಕರುಗಳನ್ನ ಸಾಕಲೇಬೇಕು. ನಾನು ಮೊದಲೇ ಹೇಳ್ದಂಗೆ ಮೊದ್ಲಿರೋಂಥ ದನ ಕರುಗಳು ದಿವಸಕ್ಕೆ 1/4 ಲೀಟ್ರು 1/4 ಲೀಟ್ರು 1 ಲೀಟ್ರು ಕೊಡ್ತಾ ಇದ್ವು. ನಮ್ದು ಪಾಪ್ಯುಲೇಷನ್ ಜಾಸ್ತಿ ಆದಂಗೆ ಬೇಡಿಕೆ ಸಹಿತ ಜಾಸ್ತಿ ಆಯಿತು. ಹೆಂಗೆ ಅಗ್ರಿಕಲ್ಚರ್ನಲ್ಲಿ ರೆವಲ್ಯೂಷನ್ ಆಯಿತು, ಅದೇ ರೀತಿ ನಮ್ಮ ಪಶುಸಂಗೋಪನೆಯಲ್ಲಿ ಮಿಲ್ಕ್ ರೆವಲ್ಯೂಷನ್ ಅವ್ರ ವೈಟ್ ರೆವಲ್ಯೂಷನ್ ಆಗ್ತಾ ಬಂತು. ಸೊ ಮೊದಲೇ 10-15-20 ವರ್ಷದಿಂದ ಏನು ಮಾಡಿದ್ರೆ ಬೇರೆ ದೇಶಕ್ಕೆ ಹೋಗಿ ಹೆಣ್ಣು ಕರುಗಳನ್ನ ತಂದು ಜನರಿಗೆ ಕೊಡ್ತಾ ಇದ್ರು. ಅದು ಅಷ್ಟು ಸಕ್ಸಸ್ ಆಗಲಿಲ್ಲ, ಯಾಕಂದರೆ ಅಲ್ಲಿಂದ ಇಲ್ಲಿ ಬಂದಂಥ ಅನಿಮಲ್ಗಳು ಈ ವಾತಾವರಣಕ್ಕೆ ಹೊಂದಿ ಇಲ್ಲೇ ಬೆಳವಣಿಗೆ ಆಗೋದು ಕಷ್ಟ ಸಾಧ್ಯ ಆಯಿತು. ಅದಕ್ಕೆ ಏನು ಮಾಡಿದ್ರು, ಒಳ್ಳೆ ಒಳ್ಳೆ ಹಾಲು ಕೊಡೋಂಥ ತಾಯಿಗೆ ಹುಟ್ಟಿದಂಥ ಗಂಡು ಕರುಗಳನ್ನ ತಂದು ಅದರ ವೀರ್ಯವನ್ನು ಕಲೆಕ್ಟ್ ಮಾಡಿ ನಮ್ಮ ಹೆಣ್ಣುಗರಿಗಳಿಗೆ ಮಾಡುವಂಥ ಒಂದು ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದೆ. ಅದಕ್ಕೆ ನಮ್ಮಲ್ಲಿ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಅಂತ ಅಥವಾ ಕೃತಕ ಗರ್ಭಧಾರಣೆ ಅಂತ ಈ ಒಂದು ಬೆಳವಣಿಗೆ ಬಂತು. ಇದು ನಮ್ಮ ಪಶುಸಂಗೋಪನಾ ಇಲಾಖೆಯಲ್ಲಿ ಒಂದು ದೊಡ್ಡ ಮೈಲಿಗಲ್ಲನ್ನು ಸಾಧಿಸ್ತಿದ್ವು. ಕ್ರಾಂತಿನ ಆಯಿತು. ಫಸ್ಟ್ ಇದು ಬಂದಾಗ ನಾವು 20 ವರ್ಷದಿಂದ ನಾವೇನು ಕೆಲಸಕ್ಕೆ ಸೇರಿದಾಗ ಬರೀ ಇನ್ನೂ ಅವಾಗ ಲಿಕ್ವಿಡ್ ಸೆಮೆನ್ ಅಂತ ದ್ರವೀಕೃತ ವೀರ್ಯ ಅಂತ ಇತ್ತು. ಆದರೆ ಡೈರೆಕ್ಟ್ ಆಗಿ ಅದು ಸೆಮೆನ್ ಕಲೆಕ್ಟ್ ಮಾಡ್ತಿದ್ರು, ಅವತ್ತೇ ದಿವಸ ತರ್ತಿದ್ರು, ಅವತ್ತು ನೆಕ್ಸ್ಟ್ ಡೇ ಹಸುಗಳಲ್ಲಿ ಗಬ್ಬ ಇರ್ತಿತ್ತು, ಅದನ್ನು ನಾವು ಮಾಡ್ತೀವಿ. ಅದನ್ನು ಈಗ ಒಂದು ಹೆಜ್ಜೆ ಮುಂದೆ ಹೋಗಿ ಘನೀಕೃತ ವೀರ್ಯ ಅಥವಾ ಫ್ರೋಜನ್ ಸೆಮೆನ್ ಅಂತ ಮಾಡ್ತೀವಿ. ಫ್ರೋಜನ್ ಸೆಮೆನ್ ಟೆಕ್ನಾಲಜಿ ಅಂತ ಬಂತು. ಇದು ಏನಾಗಿದೆ ಇಂದ ಎಷ್ಟು ಇಂಪಾರ್ಟೆಂಟ್ ಇದೆ ಅಂತ ಅಂದರೆ, ಈ ಒಂದ್ಸಲ ನಾವು ಅದನ್ನು ಕಲೆಕ್ಟ್ ಮಾಡಿದಂಥ ಸೆಮೆನ್ನ ಫ್ರೋ ಅಂದರೆ ಅದಕ್ಕೆ ಟೆಂಪರೇಚರ್ನ ರೆಡ್ಯೂಸ್ ಮಾಡ್ತಾ ಹೋಗಿ ಒಂದು ಫ್ರೋಜನ್ ಸ್ಟೇಟಿಗೆ ಅಂದರೆ ಘನೀಕೃತ ಸ್ಟೇಟಿಗೆ ತಗೊಂಡೋಗಿ ಇಟ್ಟಾಗ ಅದನ್ನು ನಾವು 20-30 ವರ್ಷಗಳಲ್ಲಿ ತನಕ ಇಟ್ಕೊಳ್ಬೋದು. ಸಪೋಸ್ ಈಗ ಒಂದು ಹೋರಿ ಅಂದ್ರೆ ತಾಯಿ, ಈ ಹೋರಿ ನಾವು ಆಯ್ಕೆ ಮಾಡುವಾಗ ಆ ತಾಯಿ ಎಷ್ಟು ಹಾಲು ಕೊಡುತ್ತೆ ಇದೆ ಅಂದ್ರೆ ತಾಯಿ ಒಂದು ವರ್ಷಕ್ಕೆ ಎಷ್ಟು 10,000, 20,000, 30,000 ನಮ್ಮ ಮಿಶ್ರತಳಿ ಬಂದಾಗ, ನಮ್ಮ ಜವಾರಿ ಬಂದಾಗ, ಎಮ್ಮಿಗೆ ಬಂದಾಗ 10,000, ಜವಾರಿ ದನಕ್ಕೆ ಬಂದಾಗ 5,000 ಲೀಟ್ರ್. ಈ ಹಾಲಿನ ಉತ್ಪಾದನೆ ಮೇಲೆ ಅದಕ್ಕೆ ಹುಟ್ಟದಂತ ಗಂಡು ಕರುಗಳನ್ನು ತಂದು ಅದರ ಸೆಮೆನ್ನ ಕಲೆಕ್ಟ್ ಮಾಡಿ ಈ ಏನು ಮಿಶ್ರತಳಿ ಈ ಒಂದು ಘನೀಕೃತ ವೀರ್ಯದಲ್ಲಿ ಇಟ್ಟಾಗ ನಾವು ಇನ್ ಕೇಸ್ ಆ ಹಸು ಆ ಹೋರಿ ಸತ್ರು ಸಹಿತ ಅದರ ವೀರ್ಯನ ನಾವು ವರ್ಷಾನುಗಟ್ಟಲೆ ಇಟ್ಟು ಅದರಲ್ಲಿ ಏನು ಗುಣ ಇರುತ್ತಲ್ಲ, ಯಾಕಂದ್ರೆ ಈ ಇದು ಅನುವಂಶೀಯ ಗುಣ, ತಂದೆಯಿಂದ ಮಕ್ಕಳಿಗೆ, ತಾಯಿಯಿಂದ ಮಕ್ಕಳಿಗೆ ಬರೋಂಥ ಗುಣ, ಈ ಹಾಲು ಕೊಡೋಂಥ ಒಂದು ಗುಣ ಸಹಿತ ಅನುವಂಶ ಗುಣ ಇದೆ. ಆ ಒಂದು ಕ್ಯಾರೆಕ್ಟ್ರು ಆ ಒಂದು ಗುಣ ಮಕ್ಕಳಿಗೂ ಸಹಿತ ಬರೋದ್ರಿಂದ ಆ ಹುಟ್ಟದಂಥ ಕರುಗಳಿಗೂ ಸಹಿತ ಈ ಒಂದು ಹಾಲು ಕೊಡೋಂಥ ಶಕ್ತಿ ಬರುತ್ತೆ. ಸೊ ಈ ಒಂದು ಘನೀಕೃತ ವೀರ್ಯ ಒಂದು ಕ್ರಾಂತಿ ಆಯಿತು. ಈಗ ಎಲ್ಲ ಸಂಸ್ಥೆಗಳಲ್ಲೂ ಈ ಘನೀಕೃತ ವೀರ್ಯಗಳ ಸಾಗಾಣಿಕೆ ಇದೆ. ಇದನ್ನು ಇಡಲಿಕ್ಕೆ ಮಾತ್ರ -196 ಡಿಗ್ರಿ ಟೆಂಪರೇಚರ್ ಆದಂಥ ಲಿಕ್ವಿಡ್ ನೈಟ್ರೋಜನ್ನಲ್ಲಿ ನಾವು ಈ ಸೆಮೆನ್ ಇಡ್ತೀವಿ. ಅದನ್ನು ಹೊರಗಡೆ ತೆಗೆದು ರೂಮ್ ಟೆಂಪರೇಚರಿಗೆ ತಂದು 137 ಡಿಗ್ರಿ ಟೆಂಪರೇಚರ್ನಲ್ಲಿ ಆ ಘನೀಕೃತ ವೀರ್ಯನ ರೂಮ್ ಟೆಂಪರೇಚರ್ ತಂದು, ಯಾಕಂದ್ರೆ ಅದೇ ಆ ಅನಿಮಲ್ ಬಾಡಿ ಟೆಂಪರೇಚರ್ ಆಗುತ್ತೆ, ಆ ಟೆಂಪರೇಚರ್ ನಾವು ಕೃತಕ ಗರ್ಭಧಾರಣೆ ಮಾಡ್ತೇವೆ. ಇಷ್ಟು ಒಂದು ಉತ್ತಮವಾದಂತಹ ಬೆಳವಣಿಗೆ ಇದು. ಘನೀಕೃತದಿಂದ ರೂಮ್ ಟೆಂಪರೇಚರ್ ತರಲಿಕ್ಕೆ ಎಷ್ಟು ಸಮಯ ಬೇಕಾಗುತ್ತೆ? ಇಮಿಡಿಯೇಟ್ ತೆಗಿತೇವೆ, ತೆಗೆದ್ಮೇಲೆ ಸ್ಲೋ ಆಗಿ ಅದು 37 ಡಿಗ್ರಿ ಟೆಂಪರೇಚರ್ ಇಟ್ಟಿರ್ತೇವೆ, ಸ್ಲೋ ಆಗಿ ಅದ್ರೊಳಗೆ ಡಿಪ್ ಮಾಡ್ತೇವೆ, ಅದು ಸ್ಲೋ ಆಗಿ ಒಂದು 2-3 ಮಿನಿಟ್ಸ್ ಘನೀಕೃತದಿಂದ ಅಷ್ಟು ಶಾಕ್ ಅದರೊಳಗೆ ಹೆಂಗಿರುತ್ತೆ ಅಂದ್ರೆ ಒಂದು ನಾವು ಒಂದು ಕಡ್ಡಿ ಒಳಗೆ ಸುಮಾರು 2 ಕ್ರೋರ್ಸ್ ಸ್ಪರ್ಮ್ಸ್ ಇರ್ತವೆ. ನಮಗೆ ಬೇಕಾಗಿರೋದು ಒಂದೇ ಒಂದು ಸ್ಪರ್ಮ್, ಒಂದು ಸ್ಪರ್ಮ್ ಸಾಕು ಹೋಗಿ ಒಂದು ಎಗ್ ಮೇಲೆ ಕೂಡಲಿಕ್ಕೆ. ಬಟ್ 2 ಕೋಟಿ ನಾವು ಸ್ಪರ್ಮ್ ಇಟ್ಟಿದ್ದು, ಬಿಕಾಸ್ ಇದೆಲ್ಲ ಶಾಕ್ ಏನಿರುತ್ತಲ್ಲ ಈ ಟೆಂಪರೇಚರ್ ಶಾಕು ಮೇಂಟೆನೆನ್ಸ್ ಇದೆಲ್ಲ ಸತ್ರು ಸಹಿತ ಅದು ಕ್ವಾಲಿಟಿ ಮೇಂಟೈನ್ ಆಗಬೇಕಂತ 0.25 ಅಷ್ಟೇ ಸೆಮೆನ್ ಇರುತ್ತೆ. ಅದು ಆ 0.25 ಸೆಮೆನ್ ಸುಮಾರು 2 ಕ್ರೋರ್ಸ್ ಸ್ಪರ್ಮ್ಸ್ ಇರ್ತವೆ. ಅದು ಅದರೊಳಗೆ ಒಂದು ಲಕ್ಕಿ ಸ್ಪರ್ಮ್ ಹೋಗಿ ಅಂಡ ಎಗ್ ಜೊತೆಗೆ ಫರ್ಟಿಲೈಸ್ ಆಗಿ ಅದು ಅದರಿಂದ ಒಂದು ಕರು ಹುಟ್ಟಂತ ಸಂದರ್ಭ ಇರುತ್ತೆ. ಸೊ ಇನ್ನೂ ಒಂದು ಹೆಜ್ಜೆ ಮುಂದೆ ಹೊರದು ಈಗ ನಾವು ಇಂಪೋರ್ಟೆಡ್ ಸೆಮೆನ್ ಸಹಿತ ತರ್ತಾ ಇದೆ ಬೇರೆ ಬೇರೆ ದೇಶದಿಂದ. ಇನ್ನೂ ಅತಿ ಒಂದು ಕ್ರಾಂತಿ ಅಂದ್ರೆ ಈಗ ನಿಮ್ ಈಗ ಯಾರು ಕೇಳಿರ್ಲಿಕ್ಕೆ ಸೆಕ್ಸ್ಡ್ ಸೆಮೆನ್ ಅಂತ. ಇನ್ ಮುಂದೆ ನಿಮ್ಗೆ ಹೆಣ್ಣು ಕರ ಬೇಕಾದ್ರೆ ನಾವು ಹೆಣ್ಣು ಕರ ಕೊಡುವಂತ ಸಾಮರ್ಥ್ಯ ಇರೋಂಥ ಸೆಮೆನ್ ಸಹಿತ ಬರ್ತಾ ಇದೆ ಇನ್ ಮುಂದಿನ ದಿವಸಗಳಲ್ಲಿ. ಅದು ಕೂಡ ನಮ್ಮ ರೈತ ಬಂದು ನನಗೆ ಹೆಣ್ಣು ಕರನೇ ಬೇಕು, ಗಂಡು ಕರ ಬೇಡ ಅಂತಾದ್ರೂ ಸಹಿತ ಅಂತ ಒಂದು ಸೆಮೆನ್ ಸಹಿತ ಇನ್ನು ಕೆಲವೇ ದಿನಗಳಲ್ಲಿ ಜಿಲ್ಲೆಯಲ್ಲಿ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ. ಸೆಕ್ಸ್ ಸೆಮೆನ್ ಸಹಿತ ನಮಗೆ ಸಿಗುವಂತ ಸಾಧ್ಯತೆ ಇದೆ. ಅಷ್ಟೊಂದು ಕ್ರಾಂತಿ ಇದರಲ್ಲಿ ನಡೀತಾ ಇದೆ. ನಿಸರ್ಗಕ್ಕೆ ವಿರೋಧ ಅನ್ಸಲ್ಲ? ನಿಸರ್ಗಕ್ಕೆ ವಿರೋಧ ಅನಿಸ್ತದೆ ಸರ್, ಬಟ್ ಏನಾಗ್ತಾ ಇದೆ ಅಂದ್ರೆ ಈಗ ರೈತರಿಗೆ ಎಲ್ಲ ಬಂದಾಗ ಪ್ರಾಕ್ಟಿಕಲ್ ಹೋಗ್ತಾ ಇದಾರೆ. ಈಗ ಗಂಡು ಕರ ಹುಟ್ಟಿದ ಮೇಲೆ ಈಗ ಗಂಡು ಕರ ಸಾಕಾಣಿಕೆ ಮಾಡೋದು ಸಹಿತ ಬಹಳ ಕಷ್ಟದ ಸಾಧ್ಯ ಆಗುತ್ತೆ. ಅದಕ್ಕೆ ಅವನ ಬೇಡಿಕೆ ಮೇಲೆ ಅವನಿಗೆ ಒಂದು ಹೆಣ್ಣುಕರನೇ ಕೊಡುವಂತ ಒಂದು ಸಾಮರ್ಥ್ಯನ ಮಾಡ್ತೇವೆ. ಈಗಾಗಲೂ ನಾವು ಹಳ್ಳಿಯಲ್ಲೂ ಸಹಿತ ಗಂಡುಕರನ ಹಿಡಿದು ಕ್ಯಾಸ್ಟ್ರೇಷನ್ ಮಾಡ್ತೇವೆ. ಎಲ್ಲಿ ನಾವು ಈಗ ಮೊದಲಿನಂಗೆ ಗಂಡುಕರ ಯಾರು ಇಡ್ತಾ ಕೋಣನೂ ಇಡ್ತಾ ಇಲ್ಲ, ಹೋರಿನೂ ಇಡ್ತಾ ಇಲ್ಲ. ಮೊದಲೇ ನೀವು ದೇವರು ಕೋಣ ದೇವರು ಹೋರಿ ಅಂತ ಬಿಡ್ತಿದ್ರು ಊರಲ್ಲಿ, ಅದರಿಂದಾನೇ ಅದರಿಂದಾನೇ ಸರ್ವಿಸ್ ತಗೊಂತ ಇದ್ರು. ಈಗ ಆ ಒಂದು ಕಾನ್ಸೆಪ್ಟ್ ಸಹಿತ ಎಲ್ಲಿ ಇಲ್ದಿದ್ದಕ್ಕೆ ಗಂಡುಕರ ಕಷ್ಟ. ನಾವು ಇದ್ರ ಜವಾರಿಯಲ್ಲಿ ಮಾತ್ರ ಗಂಡುಕರ ಬೇಕೇ ಬೇಕು, ಯಾಕಂದ್ರೆ ಕೃಷಿಗೆ ಬಹಳ ಮುಖ್ಯವಾದದ್ದು. ಈ ಮಿಶ್ರ ತಳಿಯಲ್ಲಿ ಇದು ಬರ್ತಾ ಇರೋದು, ಮಿಶ್ರ ತಳಿಯಲ್ಲಿ ಮಾತ್ರ HF ಆಗಲಿ ಜರ್ಸಿ ಆಗಲಿ ಅಲ್ಲಿ ಗಂಡುಕರದ ಏನು ಯೂಸೇ ಇರಲ್ಲ, ಅದು ಯಾವ್ದಕ್ಕೆ ರೈತನಿಗೆ ಯಾವುದಕ್ಕೂ ಬೇಕಾಗಲ್ಲ ಅದು. ಅದಕ್ಕಾಗಿ ಅದನ್ನ ತೆಗೆದು ಈಗ ಬರೇ ಹೆಣ್ಣುಕರಕ್ಕೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತೇವೆ. ಇನ್ನೊಂದು ಲಸಿಕಾ ಕಾರ್ಯಕ್ರಮ ನೀವು ಭರ್ಜರಿ ಮಾಡ್ತೀರಿ. ಎರಡನೇದು ನಮ್ಮ ಮುಖ್ಯ ಕಾರ್ಯಕ್ರಮ ಅಂತಂದ್ರೆ ನಮಗೆ ಮ್ಯಾನೇಜ್ಮೆಂಟ್ ಹೇಳಿದ್ನಲ್ಲ, ಅದರಲ್ಲಿ ನಮ್ಮಲ್ಲಿ ಮುಖ್ಯವಾದ ಕಾರ್ಯಕ್ರಮ ಅಂದ್ರೆ ಲಸಿಕಾ ಕಾರ್ಯಕ್ರಮ. ತಮ್ಗೆಲ್ಲ ಗೊತ್ತಿದ್ದಂಗೆ ಯಾವ ಮನುಷ್ಯ ಆಗಲಿ ಪ್ರಾಣಿಗಳಾಗಲಿ ರೋಗ ಬರೋದಕ್ಕಿಂತ ಮೊದಲೇ ತಡೆಗಟ್ಟೋದು ಸೂಕ್ತವಾಗಿರುತ್ತೆ. ಯಾವ ರೀತಿಯಾಗಿ ತಡೆಗಟ್ಟಬೇಕಂದ್ರೆ ಮುಂಜಾಗ್ರತಾ ಕ್ರಮವಾದ ಲಸಿಕೆನೆ. ನಮಗೆ ಈಗ ಹಲವಾರು ರಾಷ್ಟ್ರೀಯ ಯೋಜನೆಗಳು ಸಹಿತ ಬಂದಿದ್ದಾವೆ ಈ ಲಸಿಕಾ ಕಾರ್ಯಕ್ರಮದಲ್ಲಿ. ಮುಖ್ಯವಾಗಿ ಕಾಲುಬಾಯಿ ಲಸಿಕಾ ಕಾರ್ಯಕ್ರಮ ಇದೆ, ಇದು ಸಹಿತ ರಾಷ್ಟ್ರದಿಂದ ಅಥವಾ ನ್ಯಾಷನಲ್ ಪ್ರೋಗ್ರಾಮ್ ಅಂತೇಳಿ ರಾಷ್ಟ್ರೀಯ ಕಾರ್ಯಕ್ರಮ. ಅಲ್ಲಿಂದ ಸಹಿತ ಇದಕ್ಕೆ ದುಡ್ಡು ಬರ್ತಾ ಇದೆ. ನಮ್ಮಲ್ಲಿ ಈಗ ವರ್ಷಕ್ಕೆ ಎರಡು ಬಾರಿ ಎಲ್ಲಾ ಜಾನುವಾರುಗಳಿಗೂ ಅವ್ರ ಮನೆ ಮನೆಗೆ ಹೋಗಿ ಈ ಕಾಲುಬಾಯಿ ಲಸಿಕಾ ಕಾರ್ಯಕ್ರಮದ ಲಸಿಕೆಯನ್ನು ಹಾಕ್ತಾ ಇದ್ದೇವೆ. ಅದು ಏನಂದ್ರೆ ವರ್ಷಕ್ಕೆ ಎರಡು ಸಲ ಹಾಕಬೇಕು, ಯಾಕಂದ್ರೆ ಅದು ಡ್ಯೂರೇಷನ್ ಆಫ್ ಇಮ್ಯುನಿಟಿ ಅಂದ್ರೆ ಸಾಮರ್ಥ್ಯ ಇರೋದು ಆ ಲಸಿಕೆ ಸಾಮರ್ಥ್ಯ ಇರೋದು 6 ತಿಂಗಳ ಇರೋದಕ್ಕೆ ನಾವು ವರ್ಷಕ್ಕೆ ಎರಡು ಬಾರಿ ಮನೆ ಮನೆಗೆ ಹೋಗಿ ಎಲ್ಲಾ ಜಾನುವಾರುಗಳಿಗೂ ನಾವು ಈ ಒಂದು ಲಸಿಕಾ ಕಾರ್ಯಕ್ರಮ ಹಾಕ್ತೇವೆ. ಕಳೆದ ವರ್ಷ ಈಗಾಗಲೇ ಒಂದು 3 ತಿಂಗಳ ಹಿಂದೆ ಮಾಡಿದ್ವಿ, ಸುಮಾರು 3 ಲಕ್ಷ ಜಾನುವಾರುಗಳಿಗೆ ಕಾಲುಬಾಯಿ ಲಸಿಕೆ ಹಾಕ್ತೇವೆ. ಇನ್ನು ಆಗಸ್ಟ್ ಸೆಪ್ಟೆಂಬರ್ ತಿಂಗಳ 2ನೇ ರೌಂಡ್ ಲಸಿಕಾ ಕಾರ್ಯಕ್ರಮಗಳು ಸ್ಟಾರ್ಟ್ ಆಗ್ತಾ ಇದೆ. ಇನ್ನೂ ಒಂದು ಮುಖ್ಯವಾದಂತ ರೋಗ ಅಂದ್ರೆ ಕಂದು ರೋಗ ಅಂತ, ಅಥವಾ ಬ್ರುಸೆಲ್ಲಾ ಅಂತಾರೆ ಇಂಗ್ಲಿಷ್ನಲ್ಲಿ. ಈ ಕಂದು ರೋಗಕ್ಕೆ ಯಾಕಷ್ಟು ಪ್ರಾಮುಖ್ಯತೆ ಇದೆ ಅಂದ್ರೆ ಪ್ರಾಣಿಗಳಿಂದ ಮನುಷ್ಯರಿಗೆ ಬರುವಂತ ಒಂದು ರೋಗ. ಇದು ಗೊತ್ತೇ ಆಗಲ್ಲ ಹೇಗೆ ಬರುತ್ತೆ ಅಂತ ಮನುಷ್ಯನಿಗೆ. ಇದೇನಾಗುತ್ತೆ, ಪ್ರಾಣಿಗಳಿಂದ ಸುಮಾರು 7 ಅಥವಾ 8 ತಿಂಗಳಿಗೆ ಅಬಾರ್ಷನ್ ಆಗ್ಬಿಡುತ್ತೆ ಹೆಣ್ಣ ಗಬ್ಬು ಇರೋಂಥ ಹಸು. ಬೈ ಮಿಸ್ಟೇಕ್ ಏನಾದರೂ ಅದರ ಅಬಾರ್ಷನ್ ಆದಂಥ ಕರು ಮುಟ್ಟಿದಾಗ ಅಥವಾ ಅದರ ಫೀಟಸ್ ಮುಟ್ಟಿದಾಗ ಅದು ಮನುಷ್ಯನಿಗೆ ಸಹಿತ ಆ ಒಂದು ರೋಗ ಬರೋಂಥ ಚಾನ್ಸ್ ಇರುತ್ತೆ. ಅದಕ್ಕೆ ಇದಕ್ಕೆ ಸಗಣಿ ಮೂತ್ರದ ಮೂಲಕ ಕೂಡ ಬರ್ಬೋದು. ನೀವು ಟಚ್ ಮಾಡಿ ಅದರಿಂದ ನೀವು ಏನೋ ಇನ್ಹೇಲ್ ಮಾಡಿದಾಗ ಇದು ಅದರಿಂದನೂ ಕೂಡ ಇದು ಬರೋ ಸಾಮರ್ಥ್ಯ ಇದೆ. ಅದಕ್ಕಾಗಿ ಇದಕ್ಕೂ ಸಹಿತ ನಾವು ಕೇಂದ್ರ ಸರ್ಕಾರದ ಗಮನ ಕೊಟ್ಟು ಈಗ ಇದೇನಂದ್ರೆ ಹೆಣ್ಣುಗರಿಗಳಿಗೆ ಮಾತ್ರ ವ್ಯಾಕ್ಸಿನೇಷನ್ ಮಾಡ್ತೇವೆ. 3ರಿಂದ 8 ತಿಂಗಳಿರೋಂಥ ಹೆಣ್ಣುಗರಿಗಳಿಗೆ ಆಯ್ಕೆ ಮಾಡಿ ಇದಕ್ಕೂ ಸಹಿತ ಲಸಿಕೆ ಮಾಡ್ತೇವೆ. ಇದು ಕೊಟ್ಟ ಮೇಲೆ ಲಸಿಕೆ ಕೊಟ್ಟರು ಲೈಫ್ ವ್ಯಾಕ್ಸಿನ್, ಮತ್ತೇನು ಮತ್ತೆ ಡಿಸೀಸ್ ಬರೋಂಥ ಸಾಧ್ಯ ಇಲ್ಲ. ಒಂದೇ ಒಂದ್ಸಲ ಲೈಫ್ನಲ್ಲಿ ಒಂದ್ಸಲ ಇಮ್ಯುನಿಟಿ ಕೊಟ್ಟರು ಸಹಿತ ಇಮ್ಯುನಿಟಿ ಇರುತ್ತೆ. ಇದನ್ನು ಸಹಿತ ನಾವು ಮಾಡ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಕುರಿಗಳಲ್ಲಿ ಬಂದಾಗ PPR ರೋಗ ಅಂತ, ಮೊದಲಿನ ದೊಡ್ಡ ರೋಗ ಅಂತ ಇರ್ತದೆ, ಅದೇ ರೀತಿ ಒಂದು PPR ರೋಗ ಅಂತ ಇದೆ. ನಮ್ಮಲ್ಲಿ ಕುರಿ ಮತ್ತು ಆಡಿನ ಸಂಖ್ಯೆ ಕಡಿಮೆ ಇದ್ರೂ ಸಹಿತ ನಾವು ಅದನ್ನು 100% ಏನು 20,000 ಕುರಿ ಮಾತಾಡಿದ್ದೇವೆ, ಅವಕ್ಕೂ ಸಹಿತ ಈ ಒಂದು ಲಸಿಕೆ ಕಾರ್ಯಕ್ರಮ ಆಗ್ತೇವೆ. ಇನ್ನು ನಾವು ಬ್ಯಾಕ್ಟೀರಿಯಲ್ ಡಿಸೀಸ್ ಅಂತ ಬಂದಾಗ ಏನು ಇದ್ರೊಳಗೆ ಸೂಕ್ಷ್ಮಾಣು ಮತ್ತು ಅಣುಜೀವಿ ಅಂತಾರೆ. ಸೂಕ್ಷ್ಮಾಣು ಅಂದ್ರೆ ವೈರಸ್, ಅಣುಜೀವಿ ಅಂದ್ರೆ ಬ್ಯಾಕ್ಟೀರಿಯಾ. ಈ ಬ್ಯಾಕ್ಟೀರಿಯಲ್ ಡಿಸೀಸಸ್ ಅಂತ ಬಂದಾಗ ಅದರಲ್ಲಿ ನಮ್ಮಲ್ಲಿ ಹೆಚ್ಚಾಗಿ ನಮ್ಮ ಜಿಲ್ಲೆಗಳಲ್ಲಿ ಬಹಳ ಮಳೆ ಇರುವಂತಹ ಪ್ರದೇಶದಲ್ಲಿ ಜಾನುಗಳಿಗೆ ಮುಖ್ಯವಾಗಿ ಕಾಡ್ತಾ ಇರುವಂತ ರೋಗ ಅಂದ್ರೆ ಗಂಟ್ಲು ಬೇನೆ ಅಂತ, ಎಸ್ಪೆಷಲಿ ಎಮ್ಮೆಗಳಲ್ಲಿ ಜಾಸ್ತಿ ಇರುತ್ತೆ. ಸೊ ಅದಕ್ಕೂ ಸಹಿತ ನಾವು ಮಳೆಗಾಲದ ಪೂರ್ವದಲ್ಲಿ ಮುಂಜಾಗ್ರತೆ ಕ್ರಮವಾಗಿ ಗಂಟ್ಲು ಬೇನೆ ಲಸಿಕೆಯನ್ನು ಹಾಕ್ತೀವಿ. ದೊಡ್ಡ ದೊಡ್ಡ ಹೋರಿಗಳಲ್ಲಿ ಸಹಿತ ಚಪ್ಪೆ ಬೇನೆ ಅಂತ ಬರುತ್ತೆ, ಇದು ಸಹಿತ ಒಂದು ಬ್ಯಾಕ್ಟೀರಿಯಲ್ ಡಿಸೀಸು. ಅದಕ್ಕೂ ಸಹಿತ ಮುಂಜಾಗ್ರತೆ ಕ್ರಮವಾಗಿ ನಾವು ಬ್ಯಾಕ್ಟೀರಿಯಲ್ ರೋಗಕ್ಕೂ ಸಹಿತ ಚಪ್ಪೆ ಬೇನೆಗೂ ಸಹಿತ ಹಾಕ್ತೇವೆ. ಇನ್ನೊಂದು ಬಹಳ ಮುಖ್ಯವಾದಂತ ರೋಗ ಅಂದ್ರೆ ಹುಚ್ಚುನಾಯಿ ರೋಗ, ತಾವೆಲ್ಲ ಕೇಳಿರ್ಬೋದು ರೇಬಿಸ್ ರೋಗ ಅಂತ. ಇದು ಯಾಕಷ್ಟು ಇಂಪಾರ್ಟೆನ್ಸ್ ಇದೆ ಅಂದ್ರೆ ಇದು ಸಹಿತ ಹುಚ್ಚುನಾಯಿಯಿಂದ ಅದು ಅಕಸ್ಮಾತ್ ಮಾನವನಿಗೆ ಅದು ನಾಯಿ ಕಡಿದ್ರೆ ಅಥವಾ ಅದರ ಜೊಲ್ಲು ಮುಟ್ಟಿದ್ರೆ ಸಹಿತ ಮಾನವನಿಗೂ ಸಹಿತ ಬರೋಂಥ ರೋಗ. ಇದಕ್ಕೆ ಜಗತ್ತಿನಲ್ಲಿ ಎಲ್ಲಿ ಸಹಿತ ಇದಕ್ಕೆ ಚಿಕಿತ್ಸೆ ಇಲ್ಲ. ಒಂದ್ಸಲ ಬಂದ್ಮೇಲೆ ಸಾವು ಶತಸಿದ್ಧ, ಇದರಲ್ಲಿ ಏನೇನೂ ಡೌಟ್ ಇಲ್ಲ. ಸುಮ್ಮನೆ ಬೇರೆ ಬೇರೆ ಕಾರಣಕ್ಕಾಗಿ ನಾವು ಹೇಳ್ಬೋದು ಇದನ್ನು ತಡೆಗಟ್ಟೇವೆ ಅಂತ, ಇದಕ್ಕೆ ಏನು ತಡೆಗಟ್ಟಲಿಕ್ಕೆ ಸಾಧ್ಯ ಇಲ್ಲ ರೋಗ ಬಂದ್ರೆ ಮನುಷ್ಯನಲ್ಲಿ. ಅದಕ್ಕೆ ಮುಖ್ಯವಾಗಿ ನಾವೇನಂದ್ರೆ ನಮ್ಮ ಪ್ರಾಣಿಗಳನ್ನ ನಾವು ಈ ರೋಗ ಬರಲಿ ತಡೆಗಟ್ಟದೆ ಮುಖ್ಯವಾದ ಕಾರ್ಯಕ್ರಮ. ಆದರೆ ಮುಖ್ಯವಾಗಿ ಯಾರು ನಾಯಿಗಳನ್ನು ಸಾಕ್ತಾರೆ ಅವ್ರು ತುಂಬಾ ಕೇರ್ಫುಲ್ ಆಗಿರ್ಬೇಕು, ಬಹಳ ಕೇರ್ಫುಲ್ ಆಗಿರ್ಬೇಕು. ಇದಕ್ಕೂ ಸಹಿತ ನಾವು ವರ್ಷಕ್ಕೆ 2 ಸಲ ಈ ರೋಗದ ವಿರುದ್ಧ ಲಸಿಕೆ ಹಾಕ್ಸ್ಕೊಳ್ಬೇಕು. ನಾವು ಕೂಡ ನಮ್ಮಲ್ಲಿ ಕೂಡ ಲಸಿಕೆ ಇಟ್ಟಿರ್ತೇವೆ. ಇದು ಫ್ರೀ ಆಗಿ ಅಂದ್ರೆ ಉಚಿತವಾಗಿ ಸಿಗುವಂತ ಲಸಿಕೆ ಅಲ್ಲ, ಇದಕ್ಕೆ ಮಿನಿಮಮ್ ಚಾರ್ಜ್ ಇರುತ್ತೆ ಸರ್ಕಾರದಿಂದ, ಅದನ್ನು ಕೊಟ್ಟು ಮಾಡ್ಕೊಂತ ಇರ್ಬೇಕು. ಈಗ ನಮ್ಮ ಪಕ್ಕದ ರಾಜ್ಯ ಆದಂತ ಗೋವಾದಲ್ಲಿ ಈ ರೋಗವನ್ನು ಕಂಪ್ಲೀಟ್ ಹತೋಟಿಯಲ್ಲಿ ತಂದಿದ್ದಾರೆ ಅಂತ ಒಂದು ಸುದ್ದಿ ಇದೆ. ಇದಕ್ಕೆ ಮಿಷನ್ ರೇಬಿಸ್ ಅಂತ ಒಂದು ಸಂಸ್ಥೆ ನಮ್ಮ ಕಾರವಾರದಲ್ಲಿ ಕೂಡ ಈಗ ಅವರು ಎಲ್ಲ ಮನೆ ಮನೆಗೆ ಹೋಗಿ ಕಾರವಾರ ತಾಲೂಕಿನಲ್ಲಿರೋ ನಾಯಿಗಳಿಗೆ ವ್ಯಾಕ್ಸಿನೇಷನ್ ಮಾಡ್ತಾ ಇದೆ. ಇದು ಮಾಡಿದ್ರಿಂದ ನಮಗೆ ಬಹಳಷ್ಟು ಮಟ್ಟಿಗೆ ಇದು ಒಂದು ರೋಗ ತಡೆಗಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಈ ದನಕರುಗಳಿಗೆ ಆಡು ಕುರಿ ಇವಕ್ಕೆಲ್ಲ ಒಂದು ಫೌಡರ್ ಅಂತ ಮೇವಿಗಾಗಿ ಏನಾದರೂ ಕಾರ್ಯಕ್ರಮ ಇದೆಯಾ? ಇದು ಬಹಳ ಮೇವಿಗಾಗಿ ಕಾರ್ಯಕ್ರಮ ಅನ್ನೋದು ಬಹಳ ಒಂದು ಕ್ರಿಟಿಕಲ್ ಕ್ವಶನ್ ಇದ್ದಂಗೆ. ಯಾಕಂದ್ರೆ ಮೊದ್ಲು ಹೆಂಗಿತ್ತಂದ್ರೆ ಯಾರು ಸಹಿತ ನಾವು ಕಾಲೇಜಿಗೆ ಹೋಗುವಾಗ ದನಕ್ಕೆ ಎಷ್ಟು ಮೇವು ಹಾಕ್ತೀವಿ ಅಂದ್ರೆ ನಮ್ಗೆ ಗೊತ್ತಿರಲಿಲ್ಲ. ಎಷ್ಟು ಕೆಜಿ ಹಾಕ್ತೀವಿ ಅಂದ್ರೆ ಆನ್ಸರ್ ಇರಲಿಲ್ಲ ನಮ್ಮ ಹತ್ರ. ಅದೆಷ್ಟು ತಿನ್ನುತ್ತೆ ಅಷ್ಟು ಹಾಕ್ತಿದ್ವಿ. ಒಂದಿಷ್ಟು ಮುಂದೆ ಹಾಕಿರ್ತೀವಿ, ಒಂದು ಚಲ್ತಿತ್ತು. ಈಗ ಆಫ್ ಲೇಟ್ ಬರ್ತಾ ಬರ್ತಾ ಬರ್ತಾ ಇದಕ್ಕೂ ಸಹಿತ ಅವನು ಲೆಕ್ಕ ಹಾಕಂತ ಪರಿಸ್ಥಿತಿ ಬಂತು. ಯಾಕಂದ್ರೆ ತಮ್ಗೆ ಗೊತ್ತಿದ್ದಂಗೆ ಈ ಬೇರೆ ಬೇರೆ ರೀತಿಯ ಕೃಷಿ ಬರೋದ್ರಿಂದ ನಮ್ಮ ಏನು ಮೂಲ ಕೃಷಿ ಇದೆಯಲ್ಲ ಅದು ಬಹಳ ಕುಂಠಿತ ಆಗ್ತಾ ಬಂತು. ನಮ್ಮ ಜಿಲ್ಲೆಯಲ್ಲಿ ಬಂದಾಗ ಈಗ ಸುಮಾರು ವರ್ಷಕ್ಕೆ ಒಂದು 30,000-40,000 ಹೆಕ್ಟರ್ ಅಡಿಕೆ ಬೆಳೀತಾ ಇದ್ದಾಗ ನಮ್ಮಲ್ಲಿ ಈ ಮೇವಿಗಾಗಿ ಬೆಳೆಯಂತ ನಮ್ದೇನು ಫಸ್ಟ್ ನಾವು ಸಣ್ಣವ್ರು ಇದ್ದಾಗ ಏನ್ ನೋಡ್ತಾ ಇದ್ವಿ, ಎಲ್ಲರ ಮನೆ ಹಿತ್ತಲಲ್ಲೂ ದೊಡ್ಡ ದೊಡ್ಡ ಗೊಣಬೆ ಇರ್ತಿತ್ತು. 10 ಜಾನುವಾರು ಇದ್ರು 2 ವರ್ಷಕ್ಕಾಗಷ್ಟು 3 ವರ್ಷಕ್ಕಾಗಷ್ಟು ಮೇವ್ ಅವನ ಹತ್ತಿರ. ಮೇವ್ ಅವನೇನ್ ಇದನ್ನೇ ಮಾಡ್ಬೇಕಂತ ಇರಲಿಲ್ಲ, ಯಾಕಂದ್ರೆ ಅದು ಬೈ ಪ್ರೊಡಕ್ಟ್ ಆಫ್ ಅವರ್ ಅಗ್ರಿಕಲ್ಚರ್. ಯಾರು ಕೃಷಿ ಮಾಡ್ತಾನೋ ಅದ್ರ ಜೊತೆಗೆ ಅದು ಸಹಿತ ಬರ್ತಾ ಇದ್ದು. ಈಗ ಕೃಷಿ ಜಮೀನು ಕಡಿಮೆ ಆಗ್ತಾ ಬಂದಾಗ ಇದು ಸಹಿತ ಮೇವು ಸಹಿತ ಕಡಿಮೆ ಆಗ್ತಾ ಬಂತು. ಸೊ ಹೀಗಾಗಿ ನಮ್ಮಲ್ಲಿ ಏನು ಜಾನುವಾರು ಸಂಖ್ಯೆ ಇದೆಯಲ್ಲ, ನಾವು ಇದಕ್ಕೆ ಹೋಲಿಸಿದಾಗ ನಮಗೆ ಒಂದು ವಾರಕ್ಕೆ ಸುಮಾರು 17 ಟನ್ನಷ್ಟು ನಮಗೆ ಮೆಟ್ರಿಕ್ ಟನ್ ಅಷ್ಟು ಫಾರ್ಡರ್ ಬೇಕಂದ್ರೆ ಇದು ನಾನು ಅಂದಾಜು ಹೇಳ್ತಾ ಇರೋದು ನಿಮಗೆ. ಒಂದು ಜಾನುವಾರಿಗೆ ಒಂದೂವರೆ ದಿವಸಕ್ಕೆ ದೊಡ್ಡ ಜಾನುವಾರಿಗೆ 6 ಕೆಜಿ, ಸಣ್ಣ ಕುರಿ ಮತ್ತು ಆಡಿಗೆ ಒಂದು 1/2 ಕೆಜಿ ಅಂತ ಲೆಕ್ಕ ಹಿಡಿದಾಗ 17.3 ಟನ್ನು ಬೇಕಾಗುತ್ತೆ ಒಂದು ವಾರಕ್ಕೆ, ಅಷ್ಟು ಟನ್ ಬೇಕಾಗುತ್ತೆ. ಇದು ಮುಖ್ಯವಾಗಿ ನಾವು ಬೆಳೀತಾ ಇರೋದು ತಮ್ಗೆ ಗೊತ್ತಿದ್ದಂಗೆ ನಮ್ಮಲ್ಲಿ ಸುಮಾರು 40,000-45,000 ಹೆಕ್ಟರ್ ನಮ್ಮಲ್ಲಿ ಇದನ್ನೇ ಇದೆ, ಏನು ರೈತರ ಭೂಮಿ ಇದೆ, ಅದರಲ್ಲಿ ಭತ್ತ ಬೆಳೀತಾರೆ. ಭತ್ತ ಬಾಕಿ ಒಂದು 10,000 ಹೆಕ್ಟರ್ನೊಳಗೆ ಉಳಿದ ಜೋಳ ಮೆಕ್ಕೆಜೋಳ ಕಬ್ಬು ಇದರಿಂದ ಬೆಳೀತದೆ. ನಮ್ಮಲ್ಲಿ ಒಂದು ಅಡ್ವಾಂಟೇಜ್ ಏನಂದ್ರೆ ನಮ್ಮಲ್ಲಿ ಸುಮಾರು 6,000 ಚಿಲ್ಲರೆ ಗೋಮಾಳ ಲ್ಯಾಂಡ್ ಇದೆ ನಮ್ಮಲ್ಲಿ. ಮತ್ತೆ ನಿಮ್ಗೆ ಗೊತ್ತಿದ್ದಂಗೆ ನಮ್ಮ ಮೊದಲೇ ಹೇಳಿದಂಗೆ ನಮ್ಮಲ್ಲಿ ಮಿಶ್ರತಳಿ ಜಾನುವಾರುಗಳು ಕಡಿಮೆ. ನಮ್ಮಲ್ಲಿ ಬಹಳಷ್ಟು ಜಾನುವಾರುಗಳನ್ನ ಹೊರಗೆ ಬಿಟ್ಟು ಸಾಕಾಣಿಕೆ ಮಾಡೋದ್ರಿಂದ ಕಾಡಿಗೆ ಸಹಿತ, ಕಾಡು ಸಹಿತ ನಮ್ಮಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಾಡಿರೋದ್ರಿಂದ ಸಹಿತ ನಮಗೆ ಅಷ್ಟು ಮೇವಿಂದು ಸಮಸ್ಯೆ ವರ್ಷ ಕಂಡು ಬರಲ್ಲ. ಆನಂತ ತಮ್ಗೆ ಗೊತ್ತಿದ್ದಂಗೆ ಇಲ್ಲಿ ಮಳೆನೂ ಸಹಿತ ಜಾಸ್ತಿ ಆಗೋದ್ರಿಂದ ಮೇವಿಂದು ಸಮಸ್ಯೆ ಅಷ್ಟು ಕಂಡು ಬರಲ್ಲ. ಆದಾಗ್ಯೂ ಕೂಡ ನಾವು ಮೇವು ಬೆಳೆಯುವಂತ ರೈತರಿಗೆ ನಾವೊಂದು ಪ್ರೋತ್ಸಾಹ ಮಾಡ್ಬೇಕಂತ ಮೇವಿನ ಬೀಜಗಳಾದಂತ ಗೋವಿನ ಜೋಳದ ಬೀಜ ಕೊಡ್ತಾ ಇರ್ತೀವಿ, ಅಲಸಂದಿ ಬೀಜ ಕೊಡ್ತಾ ಇರ್ತೀವಿ, ಬಾಜ್ರ ಬೀಜಗಳನ್ನ ಕೇಳಿದಾಗ ಅವ್ರಿಗೆ ಕೊಟ್ಟು ಅವ್ರಿಗೆ ಮೇವು ಸಾಕಾಣಿಕೆ ಕೂಡ ಪ್ರೋತ್ಸಾಹ ಕೊಡ್ತಾ ಇರುತ್ತೆ. ಒಳ್ಳೇದು ಡಾಕ್ಟರ್ ರಾಕೇಶ್ ಬಂಗ್ಲೆ ಅವರೇ. ಇಷ್ಟೆಲ್ಲ ಇಲಾಖೆಯಿಂದ ಸಿಗೋ ಸೌಲಭ್ಯ, ಇಲಾಖೆ ಏನೆಲ್ಲ ಕಾರ್ಯಕ್ರಮಗಳನ್ನ ಮಾಡ್ತಾ ಇದೆ ಅಂತೇಳಿ ತಿಳಿಸ್ಕೊಟ್ರಿ. ಧನ್ಯವಾದ, ನಮಸ್ಕಾರ. ಧನ್ಯವಾದ. ದಯವಿಟ್ಟು ಎಲ್ಲ ರೈತರು ನನಗೆ ನೇರವಾಗಿ ಕೂಡ ಕಾಂಟ್ಯಾಕ್ಟ್ ಮಾಡಬಹುದು. ನನ್ನ ನಂಬರ್ ಸಹಿತ ಈ ವಾಹಿನಿ ಮೂಲಕ ಹೇಳ್ತೀನಿ, 9448301641. ನಿಮ್ಮ ಯಾವುದೇ ಸಮಸ್ಯೆ ಇದ್ರೂ ಕೂಡ ನೇರವಾಗಿ ನನಗೆ ಸಂಪರ್ಕ ಮಾಡಿದ್ರೆ ಯಾವುದೇ ಒಂದು ನನಗೆ ಸಂಕೋಚ ಇಲ್ಲದ ತಮ್ಮ ಸಮಸ್ಯೆ ಪರಿಹಾರ ಮಾಡ್ಲಿಕ್ಕೆ ನಾನು ಸಾಧ್ಯವಾದ ಮಟ್ಟಿಗೆ ಪ್ರಯತ್ನ ಮಾಡ್ತೇನೆ. ಧನ್ಯವಾದ. ನಮಸ್ತೆ. ನಮಸ್ತೆ ಸರ್. ಇಂದಿನ ಕಿಸಾನವಾಣಿಯಲ್ಲಿ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಇಲಾಖೆಯಿಂದ ರೈತರಿಗೆ ಸಿಗುವ ಸೇವಾ ಸೌಲಭ್ಯಗಳ ಕುರಿತು ಉತ್ತರ ಕನ್ನಡ ಜಿಲ್ಲೆಯ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಇಲಾಖೆಯ ಉಪನಿರ್ದೇಶಕರಾಗಿರುವ ಡಾ ರಾಕೇಶ್ ಎಸ್ ಬಾಂಗ್ಲೆ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎಚ್ಬಿ ರಾಮಡಗಿ. पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लहलाती थी, शुद्धता झलकती थी माटी की तरह. और लो पहली वाली बात कहा, परम तो सब नहीं डाले, सब नहीं, आज भी लाखों जागरूक किसान परंपरागत विधि से फसल उगा रहे हैं, पर्चा कम और उपज की कीमत भी बेहतर पा रहे हैं. सच है? रे बेटे, एक्सपीरियंस से बता रहे हैं, धूप में बाल सफेद नहीं किए हैं. ठीक है भाई, मैं भी आज से खेती शुरू करूंगा. माटी से प्रेम की परंपरा है परंपरागत खेती. ಈಗ ರೈತರಿಗೆ ಸಲಹೆ. ಜೈವಿಕ ನಿಯಂತ್ರಣದಿಂದ ಸಸ್ಯರೋಗಗಳ ಹತೋಟಿ. ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳನ್ನು ಬಾಧಿಸುವ ರೋಗಗಳಿಗೆ ಕಾರಣವಾದ ರೋಗಾಣುಗಳಾದ ಶಿಲೀಂಧ್ರ, ದುಂಡಾಣು, ಫೈಟೋಪ್ಲಾಸ್ಮಾ ಹಾಗೂ ನಂಜಾಣುಗಳು ಮುಂತಾದ ಸೂಕ್ಷ್ಮ ಜೀವಿಗಳು ವಿವಿಧ ಸಸ್ಯರೋಗಗಳನ್ನು ಉಂಟು ಮಾಡುತ್ತಿದ್ದರೂ ಇವುಗಳನ್ನು ಹತೋಟಿಯಲ್ಲಿಡಲು ರಾಸಾಯನಿಕಗಳ ಬಳಕೆ ಬಹುದಿನಗಳಿಂದಲೂ ಪ್ರಚಲಿತದಲ್ಲಿದೆ. ಬಹುತೇಕ ಶಿಲೀಂಧ್ರ ರೋಗಗಳನ್ನು ರಾಸಾಯನಿಕಗಳಿಂದ ನಿಯಂತ್ರಿಸಬಹುದಾದರೂ ಕೆಲವು ಮಣ್ಣಿನಲ್ಲಿ ವೃದ್ಧಿಗೊಂಡು ಮಣ್ಣಿನ ಮೂಲಕ ಹಬ್ಬುವ ರೋಗಗಳನ್ನು ನಿಯಂತ್ರಿಸುವಲ್ಲಿ ರಾಸಾಯನಿಕಗಳು ಅಷ್ಟೊಂದು ಫಲಕಾರಿಯಾಗುವುದು ಕಂಡುಬಂದಿಲ್ಲ. ಅಲ್ಲದೆ ಇವುಗಳಿಂದ ಜೀವ ಜಗತ್ತಿಗೆ, ಮಾನವನಿಗೆ ಹಾಗೂ ಪ್ರಾಣಿಗಳಿಗೆ ಪರೋಕ್ಷವಾಗಿ ದುಷ್ಪರಿಣಾಮಗಳು ಆಗುತ್ತಿವೆ. ಜಾಗತಿಕ ಮಟ್ಟದಲ್ಲಿ ಇಂದು ನೈಸರ್ಗಿಕವಾಗಿ ಬೆಳೆದ ಕೃಷಿ ಉತ್ಪನ್ನಗಳಿಗೆ ಬೇಡಿಕೆ ತೀವ್ರವಾಗಿ ಏರುತ್ತಿರುವ ಹಿನ್ನೆಲೆಯಲ್ಲಿ ಜೈವಿಕ ನಿಯಂತ್ರಣವನ್ನು ಕ್ರಮಬದ್ಧವಾಗಿ ಮಾಡುವುದು ಅನಿವಾರ್ಯವಾಗಿದೆ. ಈ ದಿಶೆಯಲ್ಲಿ ಜೈವಿಕ ನಾಶಕಗಳು ಸಸ್ಯ ರೋಗಗಳ ಹತೋಟಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಇವುಗಳು ಸಾಮಾನ್ಯವಾಗಿ ಎಲ್ಲಾ ಪ್ರದೇಶಗಳ ಮಣ್ಣಿನಲ್ಲಿ ಬದುಕುತ್ತವೆ ಮತ್ತು ಪರಿಸರ ಸ್ನೇಹಿ ಜೈವಿಕ ರೋಗನಾಶಕವೆಂದು ತಿಳಿದು ಬಂದಿದೆ. ರೋಗಕಾರಕ ಅಥವಾ ರೋಗಾಣುಗಳಿಗೆ ಪ್ರತಿರೋಧಕವಿರುವ ಸೂಕ್ಷ್ಮ ಜೀವಿಗಳನ್ನು ಬಳಸಿ ಹಲವಾರು ಸಸ್ಯ ರೋಗಗಳನ್ನು ಹತೋಟಿ ಮಾಡಬಹುದಾಗಿದೆ. ಈ ಒಂದು ಪ್ರಕ್ರಿಯೆಗೆ ಜೈವಿಕ ನಿಯಂತ್ರಣ ಎಂದು ಕರೆಯುತ್ತಾರೆ. ಈ ಜೈವಿಕ ನಿಯಂತ್ರಣದ ಮಹತ್ವ ಏನೆಂದರೆ, ಭಾರತ ಕೃಷಿ ಉತ್ಪಾದನೆಯಲ್ಲಿ ಉತ್ತಮ ಪ್ರಗತಿ ಸಾಧಿಸುತ್ತಾ ಬಂದಿದೆ. ಆದರೆ ಹಾನಿಕಾರಕ ರೋಗಾಣುಗಳಿಂದ ಹಲವಾರು ರೀತಿಯಲ್ಲಿ ಹಾನಿಯಾಗುತ್ತಿದೆ. ವಾರ್ಷಿಕವಾಗಿ ಇವುಗಳಿಂದ ಸುಮಾರು 30,000 ಕೋಟಿ ರೂಪಾಯಿಗಳ ನಷ್ಟ ಎದುರಾಗುತ್ತಿದೆ. ಇದಕ್ಕೆ ಕಾರಣ ವಿವೇಚನಾರಹಿತ ರಾಸಾಯನಿಕ ಪೀಡೆನಾಶಕಗಳ ಬಳಕೆಯಿಂದ ರೋಗಾಣುಗಳು ನಿರೋಧಕತೆಯನ್ನು ಬೆಳೆಸಿಕೊಳ್ಳುತ್ತವೆ. ಅತಿಯಾಗಿ ಉಪಯೋಗಿಸುವ ರಾಸಾಯನಿಕಗಳಿಂದ ಪರಿಸರ ಮಾಲಿನ್ಯವಾಗುತ್ತದೆ. ಇದಲ್ಲದೆ ಮಣ್ಣಿನ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮವೂ ಕೂಡ ಬೀರುತ್ತದೆ ಹಾಗೂ ಪ್ರಾಕೃತಿಕ ಅಸಮತೋಲನ ಉಂಟಾಗುತ್ತಿದೆ. ಈ ಜೈವಿಕ ನಿಯಂತ್ರಣದ ಅನುಕೂಲಗಳು ಏನೆಂದರೆ, ಜೈವಿಕ ನಿಯಂತ್ರಣದಲ್ಲಿ ಬಳಸುವ ಸೂಕ್ಷ್ಮ ಜೀವಿಗಳು ಪರಿಸರ ಸ್ನೇಹಿ, ಪ್ರಾಕೃತಿಕ ಸಮತೋಲನ ಕಾಪಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತವೆ, ಅತಿ ಕಡಿಮೆ ಖರ್ಚಿನಲ್ಲಿ ರೋಗ ನಿಯಂತ್ರಣವನ್ನು ಮಾಡಬಹುದು, ಮಣ್ಣಿನ ಸಾವಯವ ಪದಾರ್ಥ ಹಾಗೂ ತೇವಾಂಶವಿದ್ದಲ್ಲಿ ತಾನಾಗಿಯೇ ಅಭಿವೃದ್ಧಿ ಹೊಂದುತ್ತದೆ, ಜೈವಿಕ ಸಮತೋಲನವನ್ನು ಕಾಪಾಡುವಲ್ಲಿ ಸಹಕಾರಿಯಾಗಿದೆ, ಬೆಳೆಗಳಿಗೆ ದೀರ್ಘಕಾಲದವರೆಗೆ ರೋಗಗಳಿಂದ ರಕ್ಷಣೆ ಕೊಡುತ್ತದೆ. ಜೈವಿಕ ರೋಗನಾಶಕಗಳನ್ನು ಬಳಸುವುದರಿಂದ ಕೃಷಿ ಉತ್ಪನ್ನದಲ್ಲಿ ಯಾವುದೇ ಹಾನಿಕಾರಕ ಉಳಿಕೆ ಅಂಶ ಇರುವುದಿಲ್ಲ. ಈ ಜೈವಿಕ ರೋಗನಾಶಕಗಳು ಅತಿ ಕಡಿಮೆ ಅವಧಿಯಲ್ಲಿ ವೇಗವಾಗಿ ವೃದ್ಧಿಯಾಗುತ್ತವೆ. ಈ ಜೈವಿಕ ನಿಯಂತ್ರಣದಲ್ಲೂ ಕೆಲವು ಅನಾನುಕೂಲಗಳು ಇವೆ. ಜೈವಿಕ ರೋಗನಾಶಕಗಳು ಭೂಮಿಯಲ್ಲಿ ವೃದ್ಧಿಯಾಗಬೇಕಾದರೆ ಹೆಚ್ಚಿನ ಸಾವಯವ ಅಂಶ ಬೇಕಾಗುತ್ತದೆ. ಇಲ್ಲವಾದಲ್ಲಿ ನಿಧಾನಗತಿಯಲ್ಲಿ ವೃದ್ಧಿಯಾಗುವುದರಿಂದ ರೋಗಗಳನ್ನು ನಿಯಂತ್ರಿಸುವುದು ವಿಳಂಬವಾಗುತ್ತದೆ. ಇವುಗಳ ಶೇಖರಣಾ ಅವಧಿ ಕಡಿಮೆ ಇರುತ್ತದೆ, ಅಂದರೆ ಉತ್ಪಾದನೆ ದಿನದಿಂದ ಸುಮಾರು 6 ತಿಂಗಳು ಮಾತ್ರ. ಇದನ್ನು ಪುನಃ ವೃದ್ಧಿ ಮಾಡಬೇಕಾಗುತ್ತದೆ. ಜೈವಿಕ ರೋಗನಾಶಕಗಳ ಉತ್ಪಾದನೆಗೆ ದೀರ್ಘಕಾಲ ತಗಲುತ್ತದೆ, ಆದ್ದರಿಂದ ಸ್ವಲ್ಪ ವಿಳಂಬವಾಗಬಹುದು. ಶಿಫಾರಸಿಗಿಂತ ಹೆಚ್ಚು ಪ್ರಮಾಣದಲ್ಲಿ ಉಪಯೋಗಿಸುವುದರಿಂದ ಗಿಡಗಳ ಮೇಲೆ ಪರಿಣಾಮ ಬೀರಬಹುದು. ಜೈವಿಕ ರೋಗನಾಶಕಗಳ ಪ್ರಭೇದಗಳು ಯಾವುದೆಂದರೆ, ಟ್ರೈಕೋಡರ್ಮಾ ವಿರಿಡೆ, ಗ್ಲಿಯೋಕ್ಲಾಡಿಯಂ ವೈರೆನ್ಸ್, ಅರ್ಬೇಸಿಕ್ಯುಲಾರ್ ಮೈಕೋರೈಸಾ, ಬಾಸಿಲಸ್ ಸಬ್ಟಿಲಿಸ್, ಸುಡೋಮೊನಾಸ್ ಫ್ಲೋರೆಸೆನ್ಸ್. ರೈತರಿಗೆ ಸಲಹೆ ಕೇಳಿದಿರಿ. ರೈತ ಬಾಂಧವರೇ, ಇದು ಇಂದಿನ ಕಿಸಾನವಾಣಿ ಕಾರ್ಯಕ್ರಮ. ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ. ಸಾರ್ವಜನಿಕರ ಉತ್ತಮ ಆರೋಗ್ಯಕ್ಕೆ ಖಾಸಗಿ ಆಸ್ಪತ್ರೆಗಳ ಸಕ್ರಿಯ ಸಹಭಾಗಿತ್ವಕ್ಕೆ ಬಂದಿದೆ ಕೆಪಿಎಂಇ ತಿದ್ದುಪಡಿ ಕಾಯ್ದೆ. ಆಸ್ಪತ್ರೆಯಲ್ಲಿ ಲಭ್ಯವಿರುವ ಸೌಲಭ್ಯಗಳು, ಚಿಕಿತ್ಸೆಗೆ ತಗಲುವ ವೆಚ್ಚದ ವಿವರದ ಪ್ರದರ್ಶನ ಕಡ್ಡಾಯ. ತುರ್ತು ಪರಿಸ್ಥಿತಿಯಲ್ಲಿ ಯಾವುದೇ ನಿರ್ಬಂಧವಿಲ್ಲದೆ ಪ್ರಥಮ ಚಿಕಿತ್ಸೆ ನೀಡಬೇಕು. ಕಾಯ್ದೆ ಅನ್ವಯ ಖಾಸಗಿ ಆಸ್ಪತ್ರೆಗಳ ನೋಂದಣಿ ನವೀಕರಣ ಕಡ್ಡಾಯ. ತಪ್ಪಿದಲ್ಲಿ ದಂಡ, ಜೈಲು ಶಿಕ್ಷೆ. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104ಕ್ಕೆ ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆತ್ಮನಿರ್ಭರ ಭಾರತ ಅಭಿಯಾನ. ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣ ಉದ್ದಿಮೆಗಳ ಔಪಚಾರೀಕರಣ ಯೋಜನೆಯಡಿ ಹೊಸ ಕಿರು ಆಹಾರ ಸಂಸ್ಕರಣ ಉದ್ದಿಮೆ ಪ್ರಾರಂಭಿಸಲು ಹಾಗೂ ಹಾಲಿ ಇರುವ ಕಿರು ಆಹಾರ ಸಂಸ್ಕರಣೆ ಉದ್ದಿಮೆಗಳನ್ನು ವಿಸ್ತರಿಸಲು ಸುವರ್ಣಾವಕಾಶ. ವೈಯಕ್ತಿಕ ಉದ್ದಿಮೆದಾರರಿಗೆ ಹಾಗೂ ಗುಂಪುಗಳಿಗೆ ಅರ್ಹ ಯೋಜನಾ ವೆಚ್ಚದ ಶೇಕಡ 35% ಮೌಲ್ಯದ ಸಾಲ ಸಂಪರ್ಕಿಸುವ ಸಹಾಯಧನ, ಜೊತೆಗೆ ಹೆಚ್ಚುವರಿಯಾಗಿ ರಾಜ್ಯ ಸರ್ಕಾರದ ಶೇಕಡ 15% ಸಹಾಯಧನ, ಗರಿಷ್ಠ ರೂ.15 ಲಕ್ಷ ಸಹಾಯಧನ ಪಡೆಯಲು ಅವಕಾಶ. ಅರ್ಹ ಫಲಾನುಭವಿಗಳು ಮಾಲೀಕತ್ವದ ಉದ್ದಿಮೆಗಳು, ಪಾಲುದಾರಿಕೆ ಉದ್ದಿಮೆಗಳು, ರೈತ ಉತ್ಪಾದಕ ಸಂಸ್ಥೆಗಳು, ಸಹಕಾರಿಗಳು, ಸ್ವಸಹಾಯ ಸಂಘಗಳು ಹಾಗೂ ಖಾಸಗಿ ಕಂಪನಿಗಳು, ಸ್ವಸಹಾಯ ಸಂಘಗಳ ಸದಸ್ಯರಿಗೆ ಕಾರ್ಯನಿರ್ವಹಣಾ ಬಂಡವಾಳ ಹಾಗೂ ಸಣ್ಣ ಪರಿಕರಗಳನ್ನು ಖರೀದಿಸಲು ಗರಿಷ್ಠ 40,000 ರೂಪಾಯಿ. ಸಾಮಾನ್ಯ ಮೂಲಭೂತ ಸೌಕರ್ಯ ಸ್ಥಾಪನೆಗೆ ಶೇಕಡ 35% ಸಾಲ ಸಂಪರ್ಕಿತ ಸಹಾಯಧನ, ಗರಿಷ್ಠ ಯೋಜನಾ ವೆಚ್ಚ ರೂ.10 ಕೋಟಿ ಹಾಗೂ ಗರಿಷ್ಠ ಸಹಾಯಧನ ರೂ.3 ಕೋಟಿ. ಬ್ರ್ಯಾಂಡಿಂಗ್ ಹಾಗೂ ಮಾರುಕಟ್ಟೆ ಬೆಂಬಲಿಸಲು ಯೋಜನಾ ವೆಚ್ಚದ ಶೇಕಡಾ 50% ಸಹಾಯಧನ. ಹೆಚ್ಚಿನ ಮಾಹಿತಿಗಾಗಿ ಆಯಾ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಿ. ಪ್ರಕಟಣೆ ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣ ಹಾಗೂ ರಫ್ತು ನಿಗಮ ನಿಯಮಿತ ಬೆಂಗಳೂರು. ಇದೊಂದು ಪ್ರಕಟಣೆ. ಡೆಹ್ರಾಡೂನ್ ರಾಷ್ಟೀಯ ಇಂಡಿಯನ್ ಮಿಲಿಟರಿ ಕಾಲೇಜಿನಲ್ಲಿ 8ನೇ ತರಗತಿ ಪ್ರವೇಶ ಪಡೆಯಲು ಕರ್ನಾಟಕ ಮೂಲದ ಬಾಲಕಿಯರಿಗೆ ಹಾಗೂ ಬಾಲಕಿಯರಿಗೆ ಅರ್ಹತಾ ಪ್ರವೇಶ ಪರೀಕ್ಷೆಯನ್ನು ಬೆಂಗಳೂರು ಕೇಂದ್ರದಲ್ಲಿ ದಿನಾಂಕ 3/12/2022 ನಡೆಸಲಾಗುವುದು. ಅಭ್ಯರ್ಥಿಗಳು ಯಾವುದೇ ಸರ್ಕಾರದಿಂದ ಮಾನ್ಯತೆ ಪಡೆದಿರುವ ಯಾವುದೇ ಶಾಲೆಯಲ್ಲಿ 7ನೇ ತರಗತಿಯಲ್ಲಿ ಓದುತ್ತಿರುವ ಅಥವಾ ಉತ್ತೀರ್ಣರಾಗಿರುವ ಹಾಗೂ 13 ವರ್ಷದೊಳಗಿರುವ ಬಾಲಕ ಮತ್ತು ಬಾಲಕಿಯರು ಮಾತ್ರ ಅರ್ಜಿಯನ್ನು ಕರೆಯಲಾಗಿದೆ. ಅರ್ಜಿ ನಮೂನೆಯನ್ನು ನಿರ್ದೇಶಕರು, ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ, ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಭವನ ನಂಬರ್ 58, ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ರಸ್ತೆ, ಬೆಂಗಳೂರು 560025 ಇಲ್ಲಿಂದ ಪಡೆದು ಭರ್ತಿ ಮಾಡಿದ ಅರ್ಜಿಯನ್ನು 15 ಅಕ್ಟೋಬರ್ ಒಳಗೆ ಕಳುಹಿಸಲು ಕೋರಿದೆ. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 0802585849 ಅಥವಾ 0838222658 ಈ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸುವಂತೆ ಉಪನಿರ್ದೇಶಕರ ಕಾರ್ಯಾಲಯ, ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ, ಎಂಜಿ ರಸ್ತೆ, ಕಾರ್ವಾರಿವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಜಾನಪದ ಸಂಗೀತ, ಹಾಲಕ್ಕಿ ಸಂಪ್ರದಾಯದ ಪದಗಳು, ನಾಗಪ್ಪ ಗೌಡ ಹಾಗೂ ಸಂಗಡಿಗರಿಂದ. ನಿಲ್ಲುವನೋ ಯಮನ ಕೈಯ ಸಿಕ್ಕದೆ ಓಡುವನೋ, ಸಿಕ್ಕವ ನಿಲ್ಲುವನೋ ಯಮನ ಕೈಯಲ ಸಿಕ್ಕದೆ ಓಡುವನೋ, ಸಿಕ್ಕವ ನಿಲ್ಲುವನೋ ಅಮನ ಕೈಯ ಸಿಕ್ಕದೆ ಓಡುವನೋ, ಸಿಕ್ಕವ ನಿಲ್ಲುವನೋ ಅಮನ ಕೈಯ ಸಿಕ್ಕದೆ ಓಡುವನೋ. ಕಾಲಕ್ಕೆ ಗಗ್ಗಲ ನದಿಗಟ್ಟೆ ಪೋದರು ಸಿಕ್ಕವ ನಿಲ್ಲುವನೋ, ಸಿಕ್ಕವ ನಿಲ್ಲುವನೋ ಯಮನ ಕೈಯಲ ಸಿಕ್ಕದೆ ಓಡುವನೋ. ಅಕ್ಕಮ್ಮ ಮಕ್ಕಳುವ ಕಾಲಕ್ಕೆ ಗಗ್ಗಲ ನದಿಗಟ್ಟೆ ಪೋದರು ಸಿಕ್ಕವ ನಿಲ್ಲುವನೋ, ಸಿಕ್ಕವ ನಿಲ್ಲುವನೋ ಯಮನ ಕೈಯ ಸಿಕ್ಕದೆ ಓಡುವನೋ, ಅಮನ ಕೈಯಲ ಸಿಕ್ಕದೆ ಓಡುವನೋ, ಸಿಕ್ಕವ ನಿಲ್ಲುವನೋ ಅಮನ ಕೈಯಲ ಸಿಕ್ಕದೆ ಓಡುವನೋ, ಸಿಕ್ಕವ ನಿಲ್ಲುವನೋ ಅಮನ ಕೈಯ ಸಿಕ್ಕದೆ ಓಡುವನೋ, ಸಿಕ್ಕವ ನಿಲ್ಲುವನೋ ಅಮನ ಕೈಯ ಸಿಕ್ಕದೆ ಓಡುವನೋ. ಗಂಡವನೆಂಬ ಬುದ್ಧಿವಿಲ್ಲದೆ ಕೂಡಿದೆ, ಗಂಡವನೆಂಬ ಬುದ್ಧಿವಿಲ್ಲದೆ ಕೂಡಿದೆ, ಎದ್ದುವಗಲ ಮುನಿಯಡಗಲ ತಟ್ಟಲಿ ಮುದ್ದು ಸುರ್ಪಂದಾರ ವಿಠಲ ಸನ್ಯಸಿಗಾರ, ಸಿಕ್ಕವ ನಿಲ್ಲುವನೋ ಸಿಕ್ಕವ ನಿಲ್ಲುವನೋ ಅಮ್ಮನ ಕೈಯಲ ಸಿಕ್ಕದೆ ಓಡುವನೋ. ಗಂಡವನೆಂದು ಬುದ್ಧಿ ಇಲ್ಲದೆ ಕೂಡಿದೆ, ಗಂಡವನೆಂದು ಬುದ್ಧಿ ಇಲ್ಲದೆ ಕೂಡಿದೆ, ಎದ್ದು ಹೋಗಲ ಮುನ್ನ ಎಡಗಲ ತಟ್ಟಲ ಮುದ್ದು ಸಿಕ್ಕವ ನಿಲ್ಲುವನೋ, ಸಿಕ್ಕವ ನಿಲ್ಲುವನೋ ಅಮನ ಕೈಯ ಸಿಕ್ಕದೆ ಓಡುವನೋ, ಸಿಕ್ಕವ ನಿಲ್ಲುವನೋ ಅಮನ ಕೈಯಲ ಸಿಕ್ಕದೆ ಓಡುವನೋ, ಸಿಕ್ಕವ ನಿಲ್ಲುವನೋ ಅಮನ ಕೈಯಲ ಸಿಕ್ಕದೆ ಓಡುವನೋ, ಸಿಕ್ಕದೆ ಓಡುವನೋ. ಗಂದೋಗುವಾಗ ರಂಗಯ್ಯತ ಯಾರು ಇಲ್ಲದೆ ಕೂಡಿದ, ರಂಗಯ್ಯತ ಯಾರು ಇಲ್ಲದೆ ಕೂಡಿದ, ದಾರಿಯ ನದಿಗಟ್ಟೆ ಹೋಯಿತು ಎನ ತಲೆ ಹೋರಾಟಗಳ ಮಾಡಿದ ರಂಗಯ್ಯ ಅತ್ತ ಹೋರಾಟಗಳ ಮಾಡಿದ ಸಿಕ್ಕವ ನೇಲುವನೋ ಅಮನ ಕೈಯಲ ಸಿಕ್ಕದೆ ಓಡುವನೋ ರಂಗಯ್ಯ ಯಾರು ಇಲ್ಲದೆ ಕೂಡಿದ ರಂಗಯ್ಯನು ಯಾರು ಇಲ್ಲದೆ ಕೂಡಿದ ದಾರಿಯ ನೆಲೆಗಟ್ಟಿ ಹೋಗಿತ್ತು ಎನ್ನತ್ತಾಗ ಹೋರಾಟಗಳ ಮಾಡಿದ ರಂಗಯ್ಯ ಹೋರಾಟಗಳ ಮಾಡಿದ ಸಿಕ್ಕವ ನೇಳುವನು ಅಮನ ಕೈಯ ಸಿಕ್ಕದೆ ಓಡುವನು ಮಡದಿ ಸಣ್ಣು ಹುಳಂದೆ ಗಂಡ ದಂಡಿಗೆ ಹೋದೋ ಲಂದೆ ಗಂಡ ದಂಡಿಗೋದೋ ಮಡದಿ ಸಣ್ಣು ಹುಳಂದೆ ಗಂಡ ದಂಡಿಗೆ ಹೋದೋ ಮಡದಿ ಸಣ್ಣು ಗಂಡ ದಂಡಿಗೋದೋ ಗಂಡ ಏನ ನೆಟ್ಟೆವಾದು ಏನ ನೆಟ್ಟೆವಾದು ಗಂಡ ಬಾಳೆ ನೆಟ್ಟೆವಾದು ಬಂದು ಗಂಡ ಮನೆಗೆ ನಾದಾರ ಬಂದು ಮನೆಗೆ ನಾದಾರ ಬಂದೆ ಬಾಗಿಲ ಹಲ ನಿಂತೆ ಕಂಡು ಬಾಗಿಲ ನಿಂತೆ ಕಂಡು ಬಾಗಿಲ ಹಲ ನಿಂತೆ ಕಂಡೆ ಮನೆಯ ಹಾಲಾರಂದೆ ಕರಿದು ಮನೆಯ ಹಲ್ಯಾರಂದೆ ಕರೆದು ಮನೆಯ ಹಲ್ಯಾರಂದೆ ಕರಿದ ಗಂಡ ಮಡದಿ ತಾನದಳು ಮಡದಿ ಎರಗೊಟ್ಟೆ ಬಂದಳೆ ಕಾಲಿಗೆ ನೀರರಿ ಎಂದು ಮಡದಿ ಎರಗೊಟ್ಟೆ ಬಂದಳೆ ಕಾಲಿಗೆ ನೀರರಿ ಎಂದು ಕಾಲಿಗೆ ನೀರರು ಆಕೆ ನಿನ್ನೆಗ ತಂದ ನೀರು ಕಾಲಿಗೆ ನೀರರು ಆಕೆ ಇನ್ನಾಗ ತಂದ ನೀರು ನಿನ್ನೆಗ ತಂದ ನೀರು ಮೊನ್ನೆಗೆ ಮಾಡಿ ದಡುಗೆ ತಂದ ಮೊನ್ನೆಗೆ ಮಾಡಿ ದಡುಗೆ ಮೊನ್ನೆಗೆ ಮಾಡಿ ದಡುಗೆ ನಿಮ್ಮಂತ ಗೆಣೆಗಾರ ಬಂದೆ ಮೊನ್ನೆಗೆ ಮಾಡಿ ದಡುಗೆ ನಿಮ್ಮಂತ ಗೆಣೆಗಾರ ಬಂದೆ ನಿಮ್ಮಂತ ಗೆಣೆಗಾರ ಬಂದೆ ಉಂಡೆ ತಿಂದೆ ನಿಮ್ಮಂತ ಗೆಣೆಗಾರ ಬಂದೆ ಉಂಡೆ ತಿಂದೆ ವಾದ ಬಂದೆ ಉಂಡೆ ತಿಂದೇವಾದೋ ತಾಯಾಳೆ ಬುದ್ಧಿ ಯಾವಾಗ ಕಲತೆ ಮುಡದೆ ತಾಯಾಳೆ ಬುದ್ಧಿ ಯಾವಾಗ ಕಲತೆ ಮಡದೆ ನೆಟ್ಟ ಸಹೇ ನೆಟ್ಟ ಹಂಗೊಳವಾದಿಲ್ಲೋ ನೆಟ್ಟ ಸಾಗ್ಯೋ ನೆಟ್ಟ ಹಂಗೊಳವೋದಿಲ್ವೋ ಮುಳದ ಹಂಗೊಳವೋದಿಲ್ಲೋ ಜಾನಪದ ಸಂಗೀತದಲ್ಲಿ ನಾಗಪ್ಪ ಗೌಡ ಹಾಗೂ ಸಂಗಡಿಗರಿಂದ ಹಾಲಕ್ಕಿ ಸಂಪ್ರದಾಯದ ಪದಗಳು ಪ್ರಸಾರವಾದವು.